ನಾನೆಷ್ಟೋ ಸಲ ನೋಡಿದ ಚಂದ್ರ, ನಾನೆಷ್ಟೋ ಸಲ ನೋಡಿದ ಚಂದ್ರ, ನಾನೆಷ್ಟೋ ಸಲ ನೋಡಿದ ಚಂದ್ರ, ಬಿದಿಗೆಯ ದಿನದಲ್ಲಿ ಹುಣ್ಣಿಮೆಯ ಚಂದ, ನಾನೆಷ್ಟೋ ಸಲ ನೋಡಿದ ಚಂದ್ರ. ನಾನೆಷ್ಟೋ ಸಲ ನೋ